ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಸರಸ್ವತಿ ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕ, ಮಣ್ಣು ಶಾಸ್ತ್ರ ವಿಭಾಗ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ತೀರ್ಥಹಳ್ಳಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಈ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಮತ್ತು ಮಾದರಿ ಸಂಗ್ರಹಿಸುವ ಒಂದು ವಿಧಾನದ ಕುರಿತು ನಮ್ಮ ಜೊತೆ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ, ಮಣ್ಣು ಅಂದ್ರೆ ಯಾವ ರೀತಿಯಿಂದ ನಿಮ್ಮ ಒಂದು ದೃಷ್ಟಿಯಲ್ಲಿ? ಈಗ ಮಣ್ಣು ಅಂದರೆ ಮನುಷ್ಯನಿಗೆ ಬದುಕಬೇಕಾಗಿರೋದೇ ಮೇನ್ ಬೇಕಾಗಿರೋದೇ ಮಣ್ಣು. ನಾವು ಮಣ್ಣಿನ ಮೇಲೇನೆ ಜೀವಿಸ್ತಾ ಇರೋದು. ಮಣ್ಣು ಮಾನವನ ಬಹುದೊಡ್ಡ ಸ್ವಾಭಾವಿಕ ಸಂಪನ್ಮೂಲ ಆಗಿರೋದ್ರಿಂದ ನಾವು ಬೆಳೆಯುವ ಎಲ್ಲಾ ಬೆಳೆಗಳಿಗೂ ಮಣ್ಣು ಮೂಲ ಆಧಾರವಾಗಿದೆ. ಇದು ಸಸಿಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳು, ನೀರು, ಗಾಳಿ ಮತ್ತು ಉಷ್ಣತೆ ಒದಗಿಸಿ ಬೆಳೆಗಳಿಗೆ ಸೂಕ್ತ ವಾತಾವರಣವನ್ನು ಕಲ್ಪಿಸಿಕೊಡುತ್ತದೆ. ಮಣ್ಣಿನ ಫಲವತ್ತತೆ ಕಾಪಾಡಿಕೊಂಡಷ್ಟು ಬೆಳೆಯ ಉತ್ಪನ್ನವನ್ನು ಹೆಚ್ಚಿಸಿಕೊಳ್ಳಲು ಸಹಾಯವಾಗುತ್ತದೆ. ಈಗ ಮಣ್ಣು ಪರೀಕ್ಷೆ ಒಂದು ಉದ್ದೇಶಕ್ಕೆ ಬಂದ್ರೆ ಏನ್ ಹೇಳ್ತೀರಾ ನೀವು? ಮಣ್ಣು ಪರೀಕ್ಷೆ ಮಾಡಿಸುವುದರಿಂದ ಏನು ಸಹಾಯವಾಗುತ್ತದೆ ರೈತರಿಗೆ ಅಂದ್ರೆ, ಮಣ್ಣು ಪರೀಕ್ಷೆಯಿಂದ ರೈತರ ತಮ್ಮ ಸಾಗುವಳಿ ಭೂಮಿಯಲ್ಲಿ ಏನು ಲೋಪದೋಷಗಳು ಇದೆ ಅಂತ ಕಂಡುಹಿಡಿಯಬಹುದು, ಮತ್ತೆ ಅದಕ್ಕೆ ಏನು ಸೂಕ್ತ ಪರಿಹಾರವನ್ನು ತಿಳಿಬಹುದು. ಮಣ್ಣು ಪರೀಕ್ಷೆ ಮಾಡಿಸುವುದರಿಂದ ಮಣ್ಣು ಹುಳಿ ಇದೆನಾ ಅಥವಾ ಮಣ್ಣು ಕ್ಷಾರ ಇದೆನಾ ಅಂತ ತಿಳಿದು, ಈಗ ಮಣ್ಣು ಹುಳಿ ಇದ್ರೆ ಮಣ್ಣು ಹುಳಿ ಅಂತ ಯಾಕರ ತಿಳಿತೀವಿ ಅಂದ್ರೆ, ಮಣ್ಣು 6.3 ಕ್ಕಿಂತ ಕಡಿಮೆ ಇದ್ರೆ ಅದು ಹುಳಿ ಮಣ್ಣು ಅಂತೀವಿ. ಆ ಮಣ್ಣು ಮತ್ತೆ 7.5 ಜಾಸ್ತಿ ಇದ್ರೆ ಅದು ಕ್ಷಾರ ಮಣ್ಣು ಅಂತ ಕರಿತೀವಿ. ಈಗ ಹುಳಿ ಮಣ್ಣು ಇದ್ರೆ ಏನ್ ಮಾಡ್ಬೇಕು, ಕ್ಷಾರ ಮಣ್ಣು ಇದ್ರೆ ಏನ್ ಮಾಡ್ಬೇಕು, ಈಗ ಹುಳಿ ಮಣ್ಣು ಇದ್ರೆ ಸುಣ್ಣ ರೆಕಮೆಂಡ್ ಮಾಡ್ತೀವಿ ಅಥವಾ ಕ್ಷಾರ ಮಣ್ಣು ಇದ್ರೆ ಜಿಪ್ಸಮ್ ರೆಕಮೆಂಡ್ ಮಾಡ್ತೀವಿ. ಅದಕ್ಕೆ ಫಸ್ಟ್ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನಮಗೆ ಗೊತ್ತಾಗುತ್ತೆ ಮಣ್ಣು ಹುಳಿ ಇದೆನಾ ಮಣ್ಣು ಕ್ಷಾರ ಇದೆನಾ, ಅದೊಂದು ಮೇನ್ ಉದ್ದೇಶ. ಮತ್ತು ಮಣ್ಣು ಪರೀಕ್ಷೆ ಮಾಡಿಸುವುದರಿಂದ ಏನು ಅಂದ್ರೆ, ನಮಗೆ ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳನ್ನು ತಿಳಿಯಬಹುದು. ಏನ್ ಪೋಷಕಾಂಶಗಳು ಅಂದ್ರೆ, ಪ್ರಧಾನ ಪೋಷಕಾಂಶಗಳು ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು. ಪ್ರಧಾನ ಪೋಷಕಾಂಶಗಳು ಯಾವುವು ಅಂದ್ರೆ, ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ, ಇವೆಲ್ಲ ಅದರ ಪ್ರಮಾಣ ಎಷ್ಟಿದೆ, ಕಡಿಮೆ ಇದೆನಾ ಅಥವಾ ಜಾಸ್ತಿ ಇದೆನಾ ಅಂತ ತಿಳಿಯಬಹುದು. ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ಕೊಡಬೇಕಾ ಬೇಡವಾ, ಸೂಕ್ಷ್ಮ ಪೋಷಕಾಂಶಗಳನ್ನು ಮಣ್ಣು ಪರೀಕ್ಷೆ ಮಾಡಿಸಿ ಕೊಡುವುದರಿಂದನೇ ಸೂಕ್ತ. ಇಲ್ಲಾಂದ್ರೆ ಸುಮ್ಮನೆ ನಾವು ಬೇಕಾಬಿಟ್ಟು ಕೊಡೋದ್ರಿಂದ ಅದು ಯೂಸ್ ಇಲ್ಲ. ನಾವು ಮಣ್ಣಿಗೆ ಕಡಿಮೆ ಇದ್ರೆ ಕೊಟ್ರೆ ಯೂಸ್ ಆಗುತ್ತೆ, ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಮತ್ತೆ ಮಣ್ಣಿನ ಭೌತಿಕ ಗುಣಲಕ್ಷಣಗಳನ್ನು ತಿಳಿಬಹುದು. ಏನು ಮಣ್ಣಿನ ಭೌತಿಕ ಗುಣಲಕ್ಷಣಗಳು ಯಾವುವು ಅಂದ್ರೆ, ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ, ಮಣ್ಣಿನ ಸ್ವರೂಪ, ರಚನೆ, ಸಾಂದ್ರತೆ ಇತ್ಯಾದಿಗಳನ್ನು ನಾವು ತಿಳಿದುಕೊಂಡರೆ ಮಣ್ಣಿನ ಫಲವತ್ತತೆ ಉತ್ತಮ ಮಾಡಬಹುದು. ಮತ್ತೆ ಮಣ್ಣಿನ ಪರೀಕ್ಷೆ ಇನ್ನೊಂದು ಉದ್ದೇಶ ಏನು ಅಂದರೆ, ಮಣ್ಣಿನ ಪರೀಕ್ಷೆ ಮಾಡುವುದರಿಂದ ಮಣ್ಣಿನ ಸಮೀಕ್ಷೆ ಮಾಡಬಹುದು, ಮಣ್ಣಿನ ವರ್ಗೀಕರಣ ತಿಳಿಯಬಹುದು, ಮಣ್ಣಿನ ಫಲವತ್ತತೆ ತಿಳಿದುಕೊಳ್ಳಬಹುದು, ಮತ್ತೆ ನಕ್ಷೆ ತಯಾರಿಸಬಹುದು. ಇವೆಲ್ಲ ಮೇನ್ ಉದ್ದೇಶಗಳೇ ಮಣ್ಣು ಪರೀಕ್ಷೆ ಮಾಡಿಸುವುದರಿಂದ ಇವೆಲ್ಲ ನಾವು ತಿಳಿಯಬಹುದು. ಈಗ ಮಣ್ಣು ಮಾದರಿ ಸಂಗ್ರಹಿಸುವಂತ ಕಾಲಕ್ಕೆ ಬಂದ್ರೆ, ಅಂದ್ರೆ ಇದರಲ್ಲಿ ವಿಶೇಷವಾಗಿ ಅಡಿಕೆ ಬೆಳೀತಕ್ಕಂತ ಪ್ರದೇಶ, ಅದರಲ್ಲೂ ಮಲೆನಾಡು ಪ್ರದೇಶ ಇದು, ಏನ್ ಹೇಳ್ತೀರಾ ಮೇಡಮ್? ಈಗ ನೋಡಿ, ಮಣ್ಣು ಸಂಗ್ರಹಿಸುವ ಕಾಲ ಅಂದ್ರೆ, ಈಗ ಬಯಲ್ಸೀಮೆ ಕಡೆ ಬೇರೆನೆ ಟೈಮಿಂಗ್ ಆಗೋದು, ಬೇರೆನೆ ಕಾಲ. ಈಗ ಮಲೆನಾಡು ಕಡೆ ಬಂದ್ರೆ ಬೇರೆನೆ ಕಾಲ. ಮಲೆನಾಡು ಕಡೆ ಬಂದ್ರೆ ಇಲ್ಲಿ ಮೇನ್ ಆಗಿರುವುದು ಅಡಿಕೆ. ಅಡಿಕೆಯಲ್ಲಿ ಫಸ್ಟ್ ನಾವು ಯಾವಾಗ ಮಣ್ಣು ತೆಗಿಬೇಕು ಅಂದ್ರೆ, ಈಗ ಫುಲ್ ಮಳೆ ಬರ್ತದೆ, ಮಳೆಗಾಲದಲ್ಲಿ ನಾವು ಮಣ್ಣು ತೆಗಿಯಕ್ ಆಗೋದಿಲ್ಲ. ಅದಕ್ಕೆ ಫಸ್ಟ್ ನಾವ್ ಏನ್ ಗೊತ್ತ, ಯಾವಾಗ ಕಾಲ ನಿರ್ಧರಿಸಬೇಕು ಅಂದ್ರೆ, ಫಸ್ಟ್ ಗೊಬ್ಬರ ಕೊಡುವಕ್ಕಿಂತ ಮೊದಲು ನಾವು ಬಯಲ್ಸೀಮೆ ಕಡೆ ಆದ್ರೆ ಏನ್ ಮಾಡ್ತೀವಿ ಅಂದ್ರೆ, ಬೆಳೆ ಕಟಾವು ಆದ ನಂತರ ಹೇಳ್ತೀವಿ, ಬಿತ್ತನೆ ಮಾಡುವಕ್ಕಿಂತ ಮೊದಲು ತೆಗಿಬೇಕು ಅಂತೀವಿ. ಈ ಮಲೆನಾಡು ಕಡೆ ಆದ್ರೆ ಅಡಿಕೆ ಯಾವಾಗ್ಲೂ ಅದು ಇದ್ದೇ ಇರತ್ತೆ, ಅದು ಕಟಾವು ಆಗುವುದಿಲ್ಲ, ಅದು ಯಾವಾಗ್ಲೂ ಇದ್ದೇ ಇರೋದ್ರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಗೊಬ್ಬರ ಕೊಡುವಕ್ಕಿಂತ ಮೊದಲೇ ಮಣ್ಣು ಪರೀಕ್ಷೆ ಮಾಡಿಸುವುದು ಸೂಕ್ತ. ಅದಕ್ಕೆ ನಾವು ಫಸ್ಟ್ ಗೊಬ್ಬರ ಕೊಡುವಕ್ಕಿಂತ ಮೊದಲೇ ಮಣ್ಣನ್ನು ಪರೀಕ್ಷೆ ಮಾಡಿಸ್ಬೇಕು. ಮಲೆನಾಡು ಕಡೆಯಲ್ಲಿ ಯೂಶಲಿ ನಾವು ಮೇ ತಿಂಗಳಲ್ಲಿ ಬೇಸಾಯ ಮಾಡಕ್ ಶುರು ಮಾಡ್ತಾರೆ. ಬೇಸಾಯ ಮಾಡೋದಕ್ಕಿಂತ ಮೊದಲೇ ಮಣ್ಣು ಸಂಗ್ರಹಣೆ ಮಾಡಿ ಮಣ್ಣು ಪರೀಕ್ಷೆ ಮಾಡಿಸಿದರೆ, ನೀವು ಏನ್ ಗೊಬ್ಬರ ಕೊಡಬೇಕು, ಏನ್ ರಾಸಾಯನಿಕ ಗೊಬ್ಬರ ಕೊಡಬೇಕು, ಏನ್ ಸುಣ್ಣ ಕೊಡಬೇಕು ಅಥವಾ ಸುಣ್ಣ ಎಷ್ಟು ಪ್ರಮಾಣ ಕೊಡಬೇಕು, ಮಣ್ಣಿನ ರಸಸಾರ ತಿಳಿಬಹುದು. ಅದಕ್ಕೆ ಮಣ್ಣು ಸಂಗ್ರಹಿಸುವ ಕಾಲ ಇಲ್ಲಿ ಮಲೆನಾಡು ಕಡೆ. ಬೇಸಾಯ ಮಾಡೋಕ್ಕಿಂತ ಮೊದಲೇ ಮಣ್ಣು ತೆಗೆಯೋದು ಉತ್ತಮ. ಈಗ ಈ ಮಣ್ಣಿನ ಮಾದರಿ ತೆಗೆಯುವ ಒಂದು ಆಳಕ್ಕೆ ಬಂದ್ರೆ ನಾವು ಹೆಂಗೆ ಅಂತ ಹೇಳ್ತೀರಾ? ಅದನ್ನು ನೋಡಿ, ಬಯಲ್ಸೀಮೆ ಕಡೆ ಆದ್ರೆ ಬೇರೆ ಆಗತ್ತೆ, ಮಲ್ನಾಡ್ ಕಡೆ ಕರಾವಳಿ ಕಡೆ ಆದ್ರೆ ಬೇರೆ ಆಗತ್ತೆ. ಮಣ್ಣು ಬಯಲ್ಸೀಮೆ ಕಡೆ ಅಂದ್ರೆ ಅವು ಹೊಲ ಗದ್ದೆಗಳು ಇರ್ತವೆ. ಹೊಲ ಗದ್ದೆಗಳಂದ್ರೆ ಅಲ್ಲೇನು ರಾಗಿ ಭತ್ತ ಶೇಂಗಾ ಅವು ಏನಕ್ಕೆ ಅಂದ್ರೆ ರಾಗಿ ಭತ್ತ ಶೇಂಗಾ ಅವು ಬೇರೆ ಆಳ ಬಹಳ ಆಳದಲ್ಲಿ ಇರೋದಿಲ್ಲ, ಮೇಲೆ ಮೇಲೆ 15 ಒಂದ್ 20 ಸೆಂಟಿಮೀಟರ್ ಮಾತ್ರ ಇರುತ್ತೆ. ಅದಕ್ಕೆ ಆ ಬೆಳೆಗಳಲ್ಲಿ ಮಣ್ಣು ತೆಗೆಯುವ ಬೇರೆನೆ ಮೆಥಡ್ ಇದೆ. ಮತ್ತೆ ತೋಟಗಾರಿಕೆ ಬೆಳೆಗಳು ಯಾವುವು? ಅಡಿಕೆ, ತೆಂಗು, ಬೆಳೆ, ಕಾಫಿ. ಇವು ಬೇರು ಬಹಳ ಆಳ ಇರೋದ್ರಿಂದ ಇದರಲ್ಲಿ ಮಣ್ಣು ಮಾದರಿ ತೆಗೆಯುವುದು ಬೇರೆ. ಈ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ, ತೆಂಗು, ಬೆಳೆ ನಾವು ಇದರಲ್ಲಿ 30-45 ಸೆಂಟಿಮೀಟರ್ ಆಳದವರೆಗೂ ಮಾದರಿಯನ್ನು ತೆಗಿಬೇಕು ಅಂತ ಹೇಳ್ತೀವಿ. ಅದೇ ಹೊಲ ಗದ್ದೆಗಳಲ್ಲಾದ್ರೆ 15-22 ಸೆಂಟಿಮೀಟರ್ ಆಳದಲ್ಲಿ ಮಾದರಿಯನ್ನು ಸಂಗ್ರಹಿಸಿದ್ರೆ ಸಾಕು ಅಂತ ಹೇಳ್ತೀವಿ. ಇದು ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಮಾಹಿತಿ. ಈಗ ಮಣ್ಣಿನ ಒಂದು ಮಾದರಿಯನ್ನು ತೆಗೆಯುವುದಕ್ಕೆ ಬಳಸುವ ಒಂದು ಸಲಕರಣೆಗೆ ಬಂದ್ರೆ ವೈಜ್ಞಾನಿಕವಾಗಿ ಏನ್ ಹೇಳ್ತೀರಾ ಮೇಡಮ್? ಫಸ್ಟ್ ನಾವು ಈಗ ಮಣ್ಣು ಮಾದರಿ ತೆಗಿಬೇಕಂದ್ರೆ ನಾವು ಫಸ್ಟ್ ತೋಟಕ್ಕೆ ಹೋಗ್ತೀವಿ. ತೋಟಕ್ಕೆ ಹೋಗೋಕಿನ್ನ ಮೊದಲೇ ನಾವು ಏನೇನ್ ತಗೊಂಡ್ಕೊಂಡು ಹೋಗ್ಬೇಕು ಅಂದ್ರೆ ಫಸ್ಟ್ ಒಂದು ಸಲಿಕೆ, ಗುದ್ಲಿ ತಗೊಂಡೋಗ್ಬೇಕಾಗತ್ತೆ, ಕುರ್ಫಿ ತಗೊಂಡೋಗ್ಬೇಕಾಗತ್ತೆ, ಮತ್ತೆ ಪಾಲಿಥಿನ್ ಹಾಳೆ ತಗೊಂಡೋಗ್ಬೇಕಾಗತ್ತೆ. ಏನಕ್ಕೆ ಪಾಲಿಥಿನ್ ಹಾಳೆಲ್ಲ ಏನ್ ಮಾಡ್ಬೇಕು ಅಲ್ವೇ ಅಂದ್ರೆ, ಈಗ ಮಣ್ಣು ತೆಗೆದ್ಮೇಲೆ ನಾವು ಒಂದಿಷ್ಟು ಮಣ್ಣು ಯಾವ ತರ ತೆಗಿಬೇಕು ಅಂದ್ರೆ ಒಂದು 8-10 ಪಾಯಿಂಟ್ ಅಲ್ಲಿ ಮಣ್ಣು ತೆಗಿರಿ ಅಂತ ಹೇಳಿರ್ತೀವಿ. ಆ ಮಣ್ಣು 8-10 ಏನಿಲ್ಲ ಅನ್ನೋದು 20 kg ಮಣ್ಣು ಬಂದಿರತ್ತೆ. ಆ 20 kg ಮಣ್ಣು ಅವ್ರು ನಮಗೆ ತಂದು ಕೊಡಕ್ಕಾಗಲ್ಲ, ಅಲ್ಲ ಅದು 1 kg ಮಾತ್ರ ತಂದು ಕೊಡ್ತಾರೆ. ಅದಕ್ಕೆ ಮಣ್ಣು ಮೇಲೆ ಅಲ್ಲಿ ಹಾಳೆ ಮೇಲೆ ಹರಡಿ ಚೆನ್ನಾಗಿ ಮಿಶ್ರಣ ಮಾಡಿ ಅದರಿಂದ 1 kg ಮಣ್ಣು ತಂದ್ರೆ ಸಾಕು ಅಂತ ಹೇಳ್ತೀವಿ. ಅದಕ್ಕೆ ಪಾಲಿಥಿನ್ ಹಾಳೆ ಆದ್ರೆ ತಗೋಬಹುದು, ಇನ್ನು ಅಥವಾ ದಿನಪತ್ರಿಕೆ ಆದ್ರೆ ತಗೊಂಡೋಗ್ಬೋದು. ಮತ್ತೆ ರಬ್ಬರ್ ಬ್ಯಾಂಡ್ ತಗೊಂಡೋಗ್ಬೇಕಾಗತ್ತೆ, ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡೋಗ್ಬೇಕಾಗತ್ತೆ, ಮತ್ತೆ ಮಾಹಿತಿ ಚೀಲ, ಮಾಹಿತಿ ಪತ್ರ ಇವೆಲ್ಲ ತಗೊಂಡೋಗ್ಬೇಕಾಗತ್ತೆ. ಮತ್ತೆ ನಾವು ಏನ್ ತಗೊಂಡ್ ಹೋಗ್ಬಾರ್ದು ಅಂದ್ರೆ ಗೊಬ್ಬರ ಚೀಲ ತಗೊಂಡೋಗ್ಬಾರ್ದು. ಗೊಬ್ಬರ ಚೀಲಲ್ಲಿ ಮಣ್ಣು ತುಂಬಾರ್ದು, ಯಾಕಂದ್ರೆ ಗೊಬ್ಬರ ಚೀಲದಲ್ಲಿ ಆಲ್ರೆಡಿ ಗೊಬ್ಬರ ಇರುತ್ತೆ, ರಾಸಾಯನಿಕ ಗೊಬ್ಬರಗಳಿರುತ್ತೆ, ಅಥವಾ ಕೊಟ್ಟಿಗೆ ಗೊಬ್ಬರ ಯಾವ್ದೇ ಒಂದು ಗೊಬ್ಬರ ಇರುತ್ತೆ. ನಾವು ಆ ಚೀಲದಲ್ಲಿ ಮತ್ತೆ ಹೋಗಿ ಮಣ್ಣನ್ನು ತುಂಬಿದ್ರೆ ನಾವು ಮಣ್ಣು ಪರೀಕ್ಷೆ ಮಾಡಿಸಿದ್ರು ಅದು ಕರೆಕ್ಟ್ ಆಗಿ ಫಲಿತಾಂಶ ಬರುವುದಿಲ್ಲ, ಅದು ತಪ್ಪು ಫಲಿತಾಂಶ ಇರುತ್ತೆ. ಯಾಕಂದ್ರೆ ಗೊಬ್ಬರದಲ್ಲಿ ಇರುವಂತಹ ಮಣ್ಣು ಗೊಬ್ಬರ ಸೇರಿ ಗೊಬ್ಬರದಲ್ಲಿ ಏನ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಇರುತ್ತೆ ಆ ರಿಸಲ್ಟ್ ಬರುತ್ತೋ ನಮ್ಮ ಮಣ್ಣಿನಲ್ಲಿ ಇರುವಂತ ಫಲಿತಾಂಶ ಬರುವುದಿಲ್ಲ, ಅದು ಕರೆಕ್ಟ್ ಆಗಿ ನಮ್ಗೆ ಏನು ಬೇಕು ಅಂತ ಮಾಹಿತಿ ನೀಡೋದಿಲ್ಲ, ಸೂಕ್ತವಾದ ಮಾಹಿತಿ ದೊರಕುದಿಲ್ಲ. ಈಗ ಮಣ್ಣು ಮಾದರಿ ತೆಗಿಬೇಕಾದ್ರೆ ನಾವು ಏನು ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ಅನುಸರಿಸಬೇಕು ಅಂತ ಹೇಳ್ತೀರಾ? ಈಗ ಮಣ್ಣು ಮಾದರಿ ತೆಗಿಬೇಕಾದ್ರೆ ಮೊದ್ಲು ಏನ್ ಮಾಡ್ಬೇಕು ಅಂದ್ರೆ, ಇವಾಗ ನಮ್ಮ ತೋಟದಲ್ಲಿ ಒಂದ್ ಕಡೆ ತಿಪ್ಪೆ ಗುಂಡೆ ಹಾಕಿರ್ತೀವಿ. ಆ ತಿಪ್ಪೆ ಗುಂಡೆ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಆ ತಿಪ್ಪೆ ಗುಂಡೆ ಹತ್ರ ಹೋಗಿ ತೆಗೆದು ಬಿಡ್ತಾರೆ. ಆ ತಿಪ್ಪೆ ಗುಂಡಿ ಹತ್ರ ಹೋಗಿ ತೆಗಿಬಾರ್ದು. ಯಾಕೆ ತಿಪ್ಪೆ ಗುಂಡಿ ಹತ್ರ ಹೋಗಿ ತೆಗಿಬಾರ್ದು ಅಂದ್ರೆ, ತಿಪ್ಪೆ ಗುಂಡಿ ಅಂದ್ರೆ ಅದು ರಾಸಾಯನಿಕ ಗೊಬ್ಬರ. ರಾಸಾಯನಿಕ ಗೊಬ್ಬರದಲ್ಲಿನು ಪೋಷಕಾಂಶಗಳು, ಪ್ರಧಾನ ಪೋಷಕಾಂಶಗಳು ಇರ್ತವೆ, ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ. ಈಗ ನಾವು ಆ ಮಣ್ಣನ್ನು ತಂದ್ರೆ ಅಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿನೇ ಇರುತ್ತದೆ, ಆ ಫಲಿತಾಂಶ ನಮಗ್ ಬರುತ್ತೆ. ಆ ಫಲಿತಾಂಶ ಬಂದಾಗ ಏನಾಗತ್ತಂದ್ರೆ ನಮ್ಮ ಮಣ್ಣಲ್ಲಿ ಎಲ್ಲಾನು ಅಧಿಕವಾಗಿರ್ತವೆ, ಸಾರಜನಕ, ರಂಜಕ, ಪೊಟ್ಯಾಶ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲಾನು ಅಧಿಕವಾಗಿರುತ್ತೆ. ಅಧಿಕವಾಗಿದ್ದಾಗ ಏನ್ ಹೇಳ್ತೀವಿ ನಾವು ಏನ್ ಹಾಕೋದ್ ಬೇಡ, ಮೊದ್ಲಿಂದ ನಾವು ಏನ್ ಗೊಬ್ಬರ ಕೊಡ್ತಾ ಇದೀವಿ ಅದಕ್ಕೆ ಕೊಟ್ರೆ ಸಾಕು ಅಂತ ಹೇಳ್ತೀವಿ. ಅದು ಕೊಡೋದ್ರಿಂದ ಮತ್ತೆ ನಮ್ಗೆ ರಿಸಲ್ಟ್ ಕರೆಕ್ಟ್ ಆಗಿರೋದಿಲ್ಲ. ಅದಕ್ಕೆ ನಾವು ತಿಪ್ಪೆ ಗುಡ್ಡಿ ಹತ್ರ ಮಣ್ಣು ತೆಗಿಬಾರ್ದು. ಮತ್ತೆ ತೋಟದಲ್ಲಿ ಗಿಡಗಳು ಇರ್ತವೆ ಸರ್, ಬೇರೆ ಯಾವಾದ್ರೂ ಗಿಡಗಳು ಇರ್ತವೆ, ಆ ಗಿಡಗಳು ಕೆಳಗೆ ಹೋಗಿ ತೆಗಿಬಾರ್ದು. ಯಾಕೆ ಅಂದ್ರೆ ಅಲ್ಲಿ ಆ ಗಿಡಗಳ ಎಲೆಗಳು ಬಿದ್ದಿರ್ತವೆ, ಅಲ್ಲಿನೂ ರಾಸಾಯನಿಕ ಗೊಬ್ಬರ, ಅದು ಹಸಿರೆಲೆ ಗೊಬ್ಬರ, ಅದು ಇದು ಒಟ್ಟು ಗಿಡದ ಕೆಳಗೆ ತೆಗಿಬಾರ್ದು. ಮತ್ತೆ ರೋಡ್ ಪಕ್ಕದಲ್ಲಿ ಹೋಗಿ ಮಣ್ಣು ತೆಗಿಬಾರ್ದು. ಮತ್ತೆ ನೀರ್ ಹಾಯಿಸಿರ್ತೀವಿ, ಈಗ ನೀರ್ ಹಾಯಿಸಿದೀವಿ ಅನ್ಕೊಳ್ರಿ, ನೀರ ಹಾಯಿಸೋಕಿನ ಮೊದ್ಲೇ ಮಣ್ಣು ತೆಗಿಬೇಕು, ನೀರು ಹಾಯಿಸಿದ್ಮೇಲೆ ತೆಗಿಬೇಕು. ಯಾಕಂದ್ರೆ ನೀರ್ ಹಾಯಿಸಿದ್ಮೇಲೆ ನಮಗೆ ಮಣ್ಣು ಮಾದರಿ ತೆಗಿಯೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಯಾಕಂದ್ರೆ ಗುಂಡಿಗಳು ಅಗಿಬೇಕು, 1.5 ಆಳದಲ್ಲಿ ಗುಂಡಿ ಅಗಿಬೇಕಾಗತ್ತೆ. ಗುಂಡಿ ಅಗಿಯಕ್ಕೆ ಬರುವುದಿಲ್ಲ, ಆಗ ಮಣ್ಣು ತೆಗಿಯಕ್ಕಾಗಲ್ಲ. ಅದಕ್ಕೆ ನೀರ್ ಹಾಯಿಸೋಕಿನ ಮೊದ್ಲೇ ನಾವು ಮಣ್ಣು ಮಾದರಿ ತೆಗೆಯೋದು ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಏನಂದ್ರೆ ರಾಸಾಯನಿಕ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಸುಣ್ಣ ಏನಾದ್ರೂ ಒಂದು ಈ ಗೊಬ್ಬರಗಳು ಹಾಕೋಕಿನ ಮೊದಲೇ ನಾವು ಮಣ್ಣು ಸಂಗ್ರಹಣೆ ಮಾಡಬೇಕು. ಹಾಕಿದ ನಂತರ ಮಾಡಿದ್ರೆ ಅದು ಫಲಿತಾಂಶ ಕರೆಕ್ಟ್ ಆಗಿರೋದ್ರಿಲ್ಲ. ಅದಕ್ಕೆ ಗೊಬ್ಬರ ಹಾಕೋಕಿನ ಮೊದಲೇ ಮಣ್ಣು ತೆಗೆಯೋದು ಸೂಕ್ತ ಅಂತ ಹೇಳ್ತೀವಿ. ಮತ್ತು ಮಣ್ಣು ಮಾದರಿ ತೆಗೆದ್ಮೇಲೆ ಬಿಸಿಲಲ್ಲಿ ಒಣಗಿಸ್ಬಾರ್ದು ಸರ್, ಅದನ್ನ ನೆರಳಲ್ಲೇ ಒಣಗಿಸ್ಕೋಬೇಕು ಅಂತ ಹೇಳ್ತೀವಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಚೀಟಿಯನ್ನು ಎಲ್ಲಾನು ಕರೆಕ್ಟ್ ಆಗಿ ತಂದ್ಕೊಟ್ರೆ ನಾವು ಕರೆಕ್ಟ್ ಆಗಿ ಫಲಿತಾಂಶವನ್ನು ಸಿಗುತ್ತೆ ಇಲ್ಲಿಂದ ನಮ್ಮ ಕಡೆಯಿಂದ ನಿಮ್ಮ ಒಂದು ಸಂಶೋಧನಾ ಕೇಂದ್ರದಿಂದ. ಇದಕ್ಕೆ ಏನಾದರೂ ನಿಗದಿತ ಶುಲ್ಕ ಏನಾದರೂ ಇಟ್ಟಿದ್ದೀರಾ ಮೇಡಮ್? ಹೌದು ಸರ್, ಯೂನಿವರ್ಸಿಟಿ ಕಡೆಯಿಂದ ಶುಲ್ಕ ಇದೆ. ಈಗ ಕೆಲವು ಜನ ರೈತರು ಡ್ರಿಪ್ಪಿಗೆ ಅಂತ ತಗೊಂಡು ಹೋಗ್ತಾರೆ ಸರ್. ಡ್ರಿಪ್ಪಿಗೆ ಅಂದ್ರೆ ಎರಡು, ವಾಟರ್ ಸ್ಯಾಂಪಲ್ ಮತ್ತೆ ಸಾಯಿಲ್ ಸ್ಯಾಂಪಲ್ ಎರಡು ತಗೊಂಡ್ಬರ್ತಾರೆ. ನಾವು ವಾಟರ್ ಸ್ಯಾಂಪಲ್ ಸಾಯಿಲ್ ಸ್ಯಾಂಪಲ್, ಸಾಯಿಲ್ ಸ್ಯಾಂಪಲ್ ಅಲ್ಲಿ ಏನೇನ್ ಟೆಸ್ಟ್ ಮಾಡ್ತೀವಿ ಅಂದ್ರೆ ಮಣ್ಣಿನ ರಸಸಾರ, ಮಣ್ಣಿನ ಲವಣಾಂಶಗಳು ಮತ್ತೆ ಸಾವಯವ ಇಂಗಾಲ, ಸಾರಜನಕ, ರಂಜಕ, ಪೊಟ್ಯಾಶ್ ಇವೆಲ್ಲ ಅಂದ್ರೆ ಡ್ರಿಪ್ಪಿಗೆ. ಈ ಮಾಹಿತಿಯನ್ನು ನಾವು ಅವ್ರಿಗೆ ಕೊಡೋದಕ್ಕೆ 300 ರೂಪಾಯಿ ಚಾರ್ಜ್ ಮಾಡ್ತೀವಿ ನೀರಿಗೆ ಮತ್ತೆ ಮಣ್ಣಿಗೆ. ಕೆಲವು ಜನ ಏನ್ ಗೊತ್ತಾ, ಗೊಬ್ಬರ ಕೊಡೋದಕ್ಕೆ ಅಂದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ತಿಳಿದು ಅದಕ್ಕೆ ತಕ್ಕನಂಗೆ ನಾವು ಗೊಬ್ಬರ ಕೊಡಬೇಕು ಅಂತ ರೈತರು ಅಂದ್ರೆ ಕೆಲವು ಜನ ರೈತರಲ್ಲಿ ಇಲ್ಲಿ ಬಹುತೇಕ ರೈತರು ಸ್ವಇಚ್ಛೆದಿಂದ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ನಾವು ಇಲ್ಲಿ ಗೊಬ್ಬರ ಕೊಡೋದು. ಅದರ ಆಧಾರದ ಮೇಲೆ ಏನೇನ್ ಮಾಡ್ತಾರೆ ಅಂದ್ರೆ pH, EC, ಸಾರಜನಕ, ರಂಜಕ, ಪೊಟ್ಯಾಶು ಮತ್ತೆ ಇದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಬೋರಾನ್ ಟೆಸ್ಟ್ ಮಾಡಿ ನಾವು ಫಲಿತಾಂಶವನ್ನು ಕೊಡ್ತೀವಿ. ಫಲಿತಾಂಶ ಜೊತೆಗೆ ಅವರಿಗೆ ಮಾಹಿತಿ ಚೀಟಿಯನ್ನು ಕೊಡ್ತೀವಿ ಸರ್. ಮಣ್ಣಿನ ರಸಸಾರವನ್ನು ತಿಳಿದು ಸುಣ್ಣ ಎಷ್ಟು ಹಾಕ್ಬೇಕು, ಎಷ್ಟು ಕ್ವಾಂಟಿಟಿ, ಎಷ್ಟು ಕ್ವಿಂಟಾಲ್ ಹಾಕ್ಬೇಕು ಎಕರೆಗೆ ಅಂತ ಹೇಳ್ತೀವಿ. ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕ್ಬೇಕು ಅಂತ ಹೇಳ್ತೀವಿ. ಮತ್ತೆ ಮಣ್ಣಿನ ಎಷ್ಟು ಯೂರಿಯಾ ಹಾಕ್ಬೇಕು, ಎಷ್ಟು ಇಲ್ಲಿ ನಾವು ಯೂರಿಯಾ, ರಾಕ್ ಫಾಸ್ಫೇಟ್, ಪೊಟ್ಯಾಶು ಎಷ್ಟು ಹಾಕ್ಬೇಕು ಅಂತ, ಒಂದು ಗಿಡಕ್ಕೆ ಇಷ್ಟು ಹಾಕ್ಬೇಕು, ಒಂದ್ ಎಕರೆಗಾದ್ರೆ ಇಷ್ಟು ಹಾಕ್ಬೇಕು ಅಂತ ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಚೀಲ ರೂಪದಲ್ಲಿ ಒಂದ್ ಚೀಲ ಯೂರಿಯಾ, ಒಂದ್ ಚೀಲ ರಾಕ್ ಫಾಸ್ಫೇಟ್, ಒಂದೂವರೆ ಚೀಲ ಪೊಟ್ಯಾಶ್ ಹಾಕಿ ಮತ್ತೆ ಬೋರಾನ್ ಕೊರತೆ ಇದ್ರೆ 20 ಗ್ರಾಂ ಪ್ರತಿ ಗಿಡಕ್ಕೆ 20 ಗ್ರಾಂ ಬೋರಾನ್ ಹಾಕ್ರಿ. ಒಂದ್ ವೇಳೆ ಏನಾದ್ರು ಜಿಂಕ್ ಕೊರತೆ ಇದ್ರೆ 30 ಗ್ರಾಂ ಪ್ರತಿ ಗಿಡಕ್ಕೆ ಹಾಕಂತ ಹೇಳ್ತೀವಿ. ಒಂದ್ ವೇಳೆ ಜಿಂಕು ಮತ್ತು ಬೋರಾನ್ ಕೊರತೆ ಇಲ್ಲದೆ ಇದ್ರೆ ಬೇಡ ಅಂತ ಹೇಳ್ತೀವಿ. ಪ್ರತಿ 2 ವರ್ಷಕ್ಕೊಮ್ಮೆಗಾದ್ರೂ ನಾವು ಸಾಯಿಲ್ ಟೆಸ್ಟ್ ಮಾಡಿಸ್ರಿ. ಸಾಯಿಲ್ ಟೆಸ್ಟ್ ಮಾಡಿಸೋದ್ರಿಂದ ನಾವು ಒಳ್ಳೆ, ಇಲ್ಲಿ ಜಾಸ್ತಿ ಮಳೆ ಬೀಳೋದ್ರಿಂದ ಸರ್ ಇಲ್ಲಿ pH ಬಹಳ ಕಡಿಮೆ ಇರುತ್ತೆ, ಮಣ್ಣು ಹುಳಿ ಆಗಿರುತ್ತೆ. ಮಣ್ಣು ಹುಳಿ ಆಗಿರೋದ್ರಿಂದ ಇಲ್ಲಿ ನ್ಯೂಟ್ರಿಯೆಂಟ್, ಫರ್ಟಿಲಿಟಿ, ಪೋಷಕಾಂಶಗಳ ಕೊರತೆ ಜಾಸ್ತಿ ಇರುತ್ತೆ. ಅದಕ್ಕೆ ಮಣ್ಣು ಟೆಸ್ಟ್ ಮಾಡಿಸಿ ಪೋಷಕಾಂಶಗಳನ್ನು, ಗೊಬ್ಬರಗಳನ್ನು ಕೊಡಿ ಅಂತ ಹೇಳ್ತೀವಿ. ಈ ಒಂದು ಭಾಗದಲ್ಲಿ ಈಗ ಸ್ವಲ್ಪ ಮುಂದೆ ಹೋಗಿದ್ರೆ ಕರಾವಳಿ ಒಂದು ಪ್ರದೇಶ ಸಿಗುತ್ತೆ ಮೇಡಮ್. ಸೊ ರೈತರ ಪ್ರತಿಕ್ರಿಯೆ ಯಾವ ರೀತಿಯಿಂದ ಇದೆ ಮಣ್ಣು ಪರೀಕ್ಷೆ ಮಾಡುವ ಒಂದು ವಿಷಯಕ್ಕೆ ಬಂದ್ರೆ, ಮತ್ತೆ ನೀವು ಇದರ ಬಗ್ಗೆ ಯಾವ ರೀತಿಯಿಂದ ಅರಿವು ಮೂಡಿಸ್ತಾ ಇದ್ದೀರಿ ಸರ್? ಪ್ರತಿಯೊಂದು ಕಡೆ ಹೋಗಿ ನಾವು ಮಣ್ಣು ಪರೀಕ್ಷೆ ಮಾಡಿಸಿ ನೀವು ಗೊಬ್ಬರ ಕೊಡ್ರಿ. ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಈಗ ನೋಡಿ ಕೆಲವು ಕಡೆ ಯಥೇಚ್ಛವಾಗಿ ಗೊಬ್ಬರಗಳು ಹಾಕ್ತಿರ್ತಾರೆ ಸರ್. ಯಥೇಚ್ಛವಾಗಿ ಗೊಬ್ಬರ ಹಾಕೋದ್ರಿಂದ ಈ ಮಲ್ನಾಡಲ್ಲಿ, ಕರಾವಳಿ ಪ್ರದೇಶದಲ್ಲಿ ವೇಸ್ಟ್, ಯಾಕಂದ್ರೆ ಮಳೆ ಬರುತ್ತೆ ಅದ್ ಕೊಚ್ಕೊಂಡು ಹೋಗ್ಬಿಡತ್ತೆ. ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರ ಕೊಟ್ರೆ ಒಳ್ಳೇದು. ಮಣ್ಣು ಪರೀಕ್ಷೆ ಮಾಡಿಸಿ ಅದ್ರ ತಕ್ಕನಂಗೆ ಸುಣ್ಣ ಕೊಟ್ರೆ, ಮಣ್ಣಿನ ರಸಸಾರ ನಾವು ತಟಸ್ಥ ತಿದಿಗೆ ತಂದ್ರೆ, ಅವಾಗ ಕೊಡುವಂತ ಗೊಬ್ಬರಗಳು ಗಿಡಕ್ಕೆ ಸಿಗುವಂತ ರೂಪದಲ್ಲಿ ಇರುತ್ತೆ. ಅದಕ್ಕೆ ನಾವು ಎಲ್ಲಾ ಕಡೆ ಫಸ್ಟ್ ಸಾಯಿಲ್ ಟೆಸ್ಟ್ ಮಣ್ಣಿನ ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರ ಕೊಡಿ ಅಂತ ನಾವ್ ಎಲ್ಲಾ ಕಡೆನು ಹೋಗಿ ಹೇಳ್ತಾ ಇದ್ದೀವಿ ಸರ್. ಒಳ್ಳೇದು ಡಾಕ್ಟರ್ ಸರಸ್ವತಿ ಅವರೇ, ಇದುವರೆಗೆ ತಾವು ಈ ಒಂದು ಮಣ್ಣು ಪರೀಕ್ಷೆ ಒಂದು ಪ್ರಾಮುಖ್ಯತೆ ಮತ್ತೆ ಅದರ ಒಂದು ಯಾವ ರೀತಿ ನಾವು ಸಂಗ್ರಹಣೆ ಮಾಡಬಹುದು ಹೇಗೆ ಅಂತ ಅನ್ನೋದನ್ನ ಸಂಪೂರ್ಣ ಒಂದು ಮಾಹಿತಿ ನಮ್ಮ ರೈತ ಬಾಂಧವರಿಗೆ, ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ದೂರವಾಣಿ ಸಂಖ್ಯೆ ಕೊಡಿ, ತಮ್ಮನ್ನು ಸಂಪರ್ಕಿಸಿ ಮಾಹಿತಿ ಪಡೆಯುವುದಾದರೆ. 7204411647. ಧನ್ಯವಾದ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಮಣ್ಣಿನ ಪರೀಕ್ಷೆ ಮತ್ತು ಮಹತ್ವ, ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ತೀರ್ಥಹಳ್ಳಿಯಲ್ಲಿ ಮಣ್ಣು ವಿಜ್ಞಾನಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸರಸ್ವತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರ ಸಂದರ್ಶಿಸಿದರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ಫಸಲ್ ಬಿಮಾ ಯೋಜನೆ.